ಕಶ್ಚಿದ್ಧೀರ ಪ್ರತ್ಯಗಾತ್ಮನಮೈಕ್ಷತ ಆವೃತ್ತ ಚಕ್ಷುರಮೃತತ್ವಮಿಚ್ಛನ್. ನೂರ ಹತ್ತನೇ ಭಾಷ್ಯ. ಈಶಃ ಸರ್ವೇಷು ಭೂತೇಷು ಗುಣಃ ಆತ್ಮನ ಪ್ರಕಾಶತೆ. ಎಲ್ಲ ಉಪನಿಷತ್ತುಗಳು ಸ್ವಚ್ಛವಾದ ಶುದ್ಧವಾದ ಒಂದು ಹೇಳಿಕೆಯನ್ನು ಕೊಡ್ತವೆ. ನಮ್ಮ ಶಬ್ದಗಳಲ್ಲಿ ಹೇಳಬೇಕು ಅಂದರೆ ದೇವರು ಎಲ್ಲ ಕಡೆಗೂ ಇದ್ದಾನೆ. ಬಾಲಬುದ್ಧಿಯ ಜನ, ಮಂದ ಬುದ್ಧಿಯ ಜನ ಇದರ ಬಗ್ಗೆ ಜಿಜ್ಞಾಸನೂ ಮಾಡ್ತಾರೆ. ಅವರಿಗೆ ಮಂದ ಬುದ್ಧಿ ಅಂತನ್ಬೇಕಾ ಏನು ಏನು ನೀವೇ ನಿರ್ಧಾರ ಮಾಡಿಕೊಡಿ. ಅವರು ಜಿಜ್ಞಾಸ ಮಾಡ್ತಾರೆ. ಎಲ್ಲ ಕಡೆಗಿದ್ರೆ ಅವ್ರು ಕಾಣೋದಿಲ್ಲ. ನೀವು ಎಷ್ಟು ಸಲ ಎಲ್ರಿಗೂ ಈ ಜಿಜ್ಞಾಸ ಮಾಡಿ ಜಗತ್ತಿನ ವಿಷಯ ವಸ್ತುಗಳಂತೆ ಭಗವಂತನು ಒಂದು ರೂಪ, ಒಂದು ಆಕಾರ ಅಂತ ನಾವು ಅಂದುಕೊಂಡದ್ದೇ ಆದರೆ ಅಂತ ಭಗವಂತ ಕಾಣೋದು ಅದು ಭಗವತ್ ತತ್ವ ಅಲ್ಲ. ಯಾವ ಭಗವತ್ ತತ್ವದಲ್ಲಿ ರೂಪ ಶಬ್ದ ಉಪಾಧಿಗಳು ಯಾವುವು ಇಲ್ಲವೋ ಈ ಜಗತ್ತೆಲ್ಲವೂ ರೂಪ ಶಬ್ದಾದಿಗಳಿಂದ ಕೂಡಿದ್ದಾಗಿದೆ. ಶಬ್ದ ರೂಪಾದಿಗಳಿಂದ ಕೂಡಿದ ಜಗತ್ತಿನಲ್ಲಿ ಭಗವಂತ ಇದ್ದಾನೆ ಅಂತಂದಿದ್ದಾದರೆ ಶಬ್ದ ರೂಪಗಳಂತೆ ಭಗವಂತನನ್ನು ಕಾಣಬೇಕು ಅಂತಾಗಿದ್ದಾದರೆ ಹೇಗೆ ಜಗತ್ತಿನ ಎಲ್ಲ ವಸ್ತುಗಳು ಅನಿತ್ಯವೋ ಹಾಗೆ ಭಗವತ್ ತತ್ವವು ಕೂಡ ಏನಾಗ್ತದೆ ಅನಿತ್ಯ. ಸೊ ಇಂಥವ್ರಿಗೆ ನಾವು ಉತ್ತರ ಕೊಡೋದು, ನೀವು ಅಂದುಕೊಂಡಂತೆ ನಾವು ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ. ಭಗವಂತನನ್ನು ಹೇಗೆ ಕಾಣಬೇಕು ಅಂತ ಉಪನಿಷತ್ತು ಹೇಳಿದೆ, ಹಾಗೆ ನೀವು ಕಾಣಬಹುದು ಅಂತ ನಾವು ಅವ್ರಿಗೆ ಕೂಡ ಉತ್ತರ. ನೀವು ಅಂದುಕೊಂಡ ಭಗವಂತ ಇರುತ್ತ, ನಾವೇನಂದ್ಕೊಂಡಿವಿ ಅವನು ಬೆಳಕಿನಲ್ಲಿ ಬರಬೇಕು, ಬೆಳಕಿನ ರೂಪದಲ್ಲಿ ಬರಬೇಕು, ಅವ ನಮ್ಮ ಜೊತೆ ಮಾತಾಡಬೇಕು, ಕೈಗೆ ಕೈ ಸೇರಿಸ್ಬೇಕು, ಆಟ ಆಡಬೇಕು ಆಡಬೇಕು, ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ. ಬೆಳಿಗ್ಗೆ 4 ಗಂಟೆಗೆ ಯಾರ ಜೊತೆ? ಕೃಷ್ಣನ ಜೊತೆ ನಾ ಆಟ ಆಡಿದೆ ಕಬಡ್ಡಿ ಆಟ. ಇದು ನಾವು ಅಂದುಕೊಂಡಂಥ ಭಗವತ್ತ. ಹೀಗಾಗಿ ಸರ್ವೇಷು ಭೂತೇಶು ಗುಡಃ ಆತ್ಮ ನ ಪ್ರಕಾಶತೆ. ಎಲ್ಲ ಜೀವರಾಶಿಗಳಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ತೀರಿ. ಆದರೆ ಮತ್ತು ಜೀವನೇ ಕಾಣಿಸ್ತಾನೆ, ಮನುಷ್ಯನೇ ಕಾಣಿಸ್ತಾನೆ, ಪ್ರಾಣಿನೇ ಕಾಣಿಸ್ತದೆ, ಇಲ್ವಿನೇ ಕಾಣಿಸ್ತದೆ, ಆನೆನೇ ಕಾಣಿಸ್ತದೆ, ಆದರೆ ಪರಮಾತ್ಮ ಕಾಣೋದಿಲ್ಲ. ನೀವು ಹೇಳ್ತೀರಿ ಎಲ್ಲೆಲ್ಲಿಯೂ ಪರಮಾತ್ಮ ಇದ್ದಾನೆ. ಟೋಟಲಿ ಅವನನ್ನು ತಿಳಿಯಲು ಸಾಧ್ಯವೇ ಇಲ್ಲ, ಅವನನ್ನು ಕಾಣಲು ಸಾಧ್ಯವೇ ಇಲ್ಲ ಅಂತ ನೀವು ಹೇಳೋದು ತಪ್ಪು. ಕೆಲವರಿಗೆ ಮಾತ್ರ ಕಂಡಾನೆ ಭಗವತ್ ತತ್ವ, ಕೆಲವರಿಗೆ ಕಂಡಾನೆ. ಓಹೋ ಮಲತಾಯಿ ಧೋರಣೆನಾ ನಿಮ್ಮ ಭಗವಂತನಿಗೆ? ಕೆಲವರಿಗೆ ಲಭ್ಯ, ಕೆಲವರಿಗೆ ಅಲಭ್ಯ. ಇಲ್ಲ ಹಾಗೂ ಅಲ್ಲ. ಅದು ಯಾರಿಗೆ ಕಂಡಾನೆ? ಅಗ್ರ್ಯಯ ಬುದ್ಧಿಯ ದೃಶ್ಯತೆ ತು ಅಗ್ರ್ಯಯ ಬುದ್ಧಿಯ. ಇಲ್ಲೊಂದು ಟೇಬಲ್ ಇದೆ, ಇದನ್ನು ಗುರುತಿಸಲಿಕ್ಕೆ ನಮಗೆ ಸೂಕ್ಷ್ಮ ಬುದ್ಧಿ ಬೇಕಾಗಿದೆ. ಮೈಕ್ ಸ್ಟ್ಯಾಂಡ್ ಇದೆ, ಸೂಕ್ಷ್ಮ ಬುದ್ಧಿ ಬೇಕಾಗಿದೆ. ಎದುರುಗಡೆ ಒಂದು ಯಾವುದೋ ಉಪಕರಣ ಇದೆ, ಅದು ಕಣ್ಣಿಗೆ ಕಾಣಿಸ್ತಾ ಇದೆ, ಸೂಕ್ಷ್ಮ ಬುದ್ಧಿ ಬೇಕಾಗಿಲ್ಲ. ಈ ಉಪಕರಣದ ಮೂಲಕವಾಗಿ ಶಬ್ದಗಳು ಕೇಳಿ ಬರ್ತಾ ಇವೆ, ಸೂಕ್ಷ್ಮ ಬುದ್ಧಿ ಬೇಕಾಗಿಲ್ಲ, ಯಾಕಂದ್ರೆ ಕೇಳಿಸ್ತದೆ. ಆದರೆ ಎಲ್ಲಿಯೋ ಮೈಕ್ನಲ್ಲಿ ಮಾತಾಡಿದ ಸ್ವಾಮೀಜಿ ಶಬ್ದಗಳು ಎಲ್ಲಿಯೋ ಕುಳಿತಂತ ನನಗೆ ಹೇಗೆ ಕೇಳಿಸ್ತು? ಈಗ ಸ್ವಲ್ಪ ಏನ್ ಮಾಡಬೇಕಾಗ್ತದೆ? ಸೂಕ್ಷ್ಮ ಬುದ್ಧಿ. ಆ ಬುದ್ಧಿ ಹೇಳ್ತದೆ, ಒಂದು ಉಪಕರಣ ಇದೆ ಅಂತ ಹೇಳಿದ್ರಲ್ವೋ, ಆ ಉಪಕರಣವು ಹೀಗೆ ರಚಿತವಾಗಿರುತ್ತದೆ, ಅದು ಹೀಗೆ ಆಂಪ್ಲಿಫೈರ್ಗೆ ಹೋಗ್ತದೆ, ಅಲ್ಲಿ ಆಂಪ್ಲಿಫೈರ್ಗೆ ಹೋದ ಮೇಲೆ ಅದು ತಗೊಳ್ಳುತ್ತದೆ ಶಬ್ದಗಳನ್ನು, ಆಮೇಲೆ ಅದನ್ನು ಆಂಪ್ಲಿಫೈ ಮಾಡುತ್ತದೆ, ಅದನ್ನು ದ್ವಿಗುಣ ಮಾಡುತ್ತದೆ, ಅದನ್ನು ದ್ವಿಗುಣ ಮಾಡಿ ಪ್ರಸಾರ ಮಾಡುತ್ತದೆ, ಪ್ರಸಾರ ಮಾಡಿದ ಕೂಡಲೇ ಅದು ಸ್ಪೀಕರ್ನಲ್ಲಿ ಹೋಗ್ತದೆ, ಸ್ಪೀಕರ್ ಮೂಲಕ. ಇಷ್ಟು ತಿಳ್ಕೊಳ್ಳಿಕ್ಕೆ ಬರೇ ಕಣ್ಣು ಕಿವಿ ಇಷ್ಟು ಸಾಗಲೋದಿಲ್ಲ. ಏನು ಬೇಕು? ಸೂಕ್ಷ್ಮ ಬುದ್ಧಿ. ಇನ್ನು ಹಾಗೆ ಅದಕ್ಕಿಂತ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ. ಅತ್ಯಂತಿಕವಾದ ಸೂಕ್ಷ್ಮ ಬುದ್ಧಿಯನ್ನು ಯಾರು ಹೊಂದಿದ್ದಾರೋ ಅವರಿಗೆ ಭಗವಂತನು ಕಾಣಲು ಸಾಧ್ಯ. ದೃಶ್ಯತೆ ತು ಅಗ್ರ್ಯಯ ಬುದ್ಧಿಯ ಇತಿ ಉಕ್ತಂ. ಭಾಷ್ಯ ಕಃ ಪ್ರತಿಬಂಧ ಅಗ್ರ್ಯಯ ಬುದ್ಧೇ ತದ್ ಅಭಿಭವಾತ್ ಆತ್ಮನ ದೃಶ್ಯತ ಇತಿ. ನೀವು ಸೂಕ್ಷ್ಮವಾದ ಬುದ್ಧಿ ಇದ್ದವರಿಗೆ ಕಾಣಿಸ್ತದೆ, ಕಂಡು ಬರ್ತದೆ ಅಂತ ಹೇಳ್ತಾ ಇದ್ದೀರಾ. ಎಲ್ಲರ ಬುದ್ಧಿ ಯಾಕೆ ಸೂಕ್ಷ್ಮ ಇಲ್ಲ? ಎಲ್ಲರ ಬುದ್ಧಿನೂ ಯಾಕೆ ಸೂಕ್ಷ್ಮ ಇಲ್ಲ? ಕೆಲವರ ಬುದ್ಧಿ ಸೂಕ್ಷ್ಮ, ಕೆಲವರ ಬುದ್ಧಿ ಸ್ಥೂಲ ಅಂತ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಮಾಡೋದೇ ಆಗಿತ್ತಂದ್ರೆ ಎಲ್ಲರ ಬುದ್ಧಿನೂ ಸೂಕ್ಷ್ಮ ಅಂತ ಮಾಡಬೇಕಾಗಿತ್ತು. ಇಲ್ಲಪ್ಪ, ಎಲ್ಲರ ಬುದ್ಧಿನೂ ಸೂಕ್ಷ್ಮನೇ ಇದೆ. ಹೇಗೆ ಕಳ್ಳನಿಗೆ ಕೂಡ ಗೊತ್ತು, ಬೀಗರ ಕೈ ಇಲ್ಲದೆ ಹೋದರೂ ಬೀಗ ಹೇಗೆ ತೆಗಿಬೇಕು ಅಂತ ಕಳ್ಳನಿಗೆ ಕೂಡ ಗೊತ್ತು. ಅವನೊಂದು ಮೊಳೆ ಕೊಟ್ಟರೆ ಸಾಕು ಅವ್ನು ಬೀಗ ತೆಗಿತಾನೆ, ಒಂದು ಹೇರ್ ಪಿನ್ ಕೊಟ್ಟರೆ ಸಾಕು ಅವ್ನು ಬೀಗ ತೆಗಿತಾನೆ. ಸೂಕ್ಷ್ಮ ಬುದ್ಧಿ ಅದನ್ನೋ ಇಲ್ಲ? ಸೂಕ್ಷ್ಮ ಬುದ್ಧಿ ಎಲ್ಲರಿಗೂ ಇದೆ. ಆದರೆ ಅದಕ್ಕೆ ತದ್ ಅಭಿಭವಾತ್ ಅದು ಮುಚ್ಚಿ ಹಾಕಲ್ಪಟ್ಟಿದೆ. ಆ ಸೂಕ್ಷ್ಮ ಬುದ್ಧಿ ಮುಚ್ಚಿ ಹಾಕಲ್ಪಟ್ಟಿದೆ. ಅಭಿಭವಾತ್ ಅದು ಮುಚ್ಚಿ ಹಾಕಲ್ಪಟ್ಟಿದ್ದರಿಂದಾಗಿ ಆತ್ಮನ ದೃಶ್ಯತೆ ಇತಿ, ಆತ್ಮನು ಸ್ಪಷ್ಟವಾಗುವುದಿಲ್ಲ. ಸೂಕ್ಷ್ಮ ಬುದ್ಧಿ ಎಲ್ಲರಿಗೂ ಇದೆ, ಆದರೆ ಮುಚ್ಚಿ ಹಾಕಿದ್ರೆ ಏನು ಉಪಯೋಗ? ಗ್ರಹಣದಲ್ಲಿ ಸೂರ್ಯನು ಮುಚ್ಚಿ ಹಾಕಲ್ಪಟ್ಟಂತೆ, ಮುಚ್ಚಿ ಹಾಕಿದ್ರೆ ಏನು ಉಪಯೋಗ? ಹೀಗಾಗಿ ಆತ್ಮ ನ ದೃಶ್ಯತೆ. ಅಲ್ಲೇ ಇದ್ರೂ ಕೂಡ ಆತ್ಮನಿಗೆ ಆತ್ಮ ತಿಳಿಯಲು ಸಾಧ್ಯವಿಲ್ಲ. ಮುಚ್ಚಿ ಹಾಕಿದೆ ಯಾಕೆ? ಏನು ಮುಚ್ಚಿಕೊಂಡಿದೆ ಅನ್ನುವುದನ್ನು ತಿಳಿಯದೆ ಹೋದರೆ ಅದನ್ನು ತೆರೆಯೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾರೆ ತದ್ ಅತತ್ ಅದರ್ಶನ ಕಾರಣ ಪ್ರದರ್ಶನ ಅರ್ಥ ವಲ್ಲಿ ಆರಭ್ಯತೆ. ಏನು ಕಾರಣದಿಂದಾಗಿ ಆತ್ಮನು ಕಾಣಲಾರದವನಾಗಿದ್ದಾನೆ ಅನ್ನುವುದನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಈ ವಲ್ಲಿಯು ಪ್ರಾರಂಭವಾಗುತ್ತದೆ. ಉಪನಿಷತ್ತಿನ ಈ ಭಾಗ ಪ್ರಾರಂಭವಾಗ್ತದೆ. ಏನಕ್ಕಾಗಿ ಪ್ರಾರಂಭವಾಗ್ತದೆ ಅಂದರೆ, ಯಾವುದನ್ನು ನಾವು ಕಾಣಲಾರದವರಾಗಿದ್ದೇವೋ, ಯಾವುದನ್ನು ನಾವು ತಿಳಿಯಲಾರದವರಾಗಿದ್ದೇವೋ, ಯಾವುದನ್ನು ನಾವು ಸ್ಪಷ್ಟ ಮಾಡಿಕೊಳ್ಳಲಾರದವರಾಗಿದ್ದೇವೋ, ಅದಕ್ಕೆ ಕಾರಣ ಏನು ಅನ್ನುವುದನ್ನು ನಾವು ತಿಳಿದುಕೊಂಡದ್ದಾದರೆ ಅದನ್ನು ನಾವು ಯಾವ ಕಾರಣದಿಂದಾಗಿ ಕಾಣದಂತೆ ಆಗಿದೆ ಅನ್ನುವುದನ್ನು ತಿಳಿಸಿ ಹೇಳೋದಕ್ಕಾಗಿ ವಲ್ಲಿ ಆರಭ್ಯದಿ ಈ ಭಾಗ ಪ್ರಾರಂಭವಾಗ್ತದೆ. ಅದನ್ನು ತಿಳ್ಕೊಂಡು ನಮಗೇನಾಗಬೇಕಾಗಿದೆ, ಸುಮ್ಮನೆ ಆತ್ಮಜ್ಞಾನ ಕೊಟ್ಟುಬಿಡ್ತೀವಿ. ಎಲ್ಲಿವರೆಗೂ ನೀವು ಕಾರಣವನ್ನು ನಾಶ ಮಾಡುವುದಿಲ್ಲವೋ ಅಲ್ಲಿವರೆಗೂ ಕಾರ್ಯ ಇದ್ದೇ ಇರ್ತದೆ. ರೋಗದ ಡೈಗ್ನೋಸ್ ಮಾಡಿ ರೋಗದ ಮೂಲ ಏನು ಅಂತ ಎಲ್ಲರಿಗೂ ಗುರುತಿಸೋದಿಲ್ಲವೋ ಅಲ್ಲಿವರೆಗೂ ಸಿಂಪ್ಟಮ್ಸ್ ಹಾಗೆ ಇರ್ತವೆ. ಗಂಟೆ ಎರಡು ಗಂಟೆ ಒಂದು ವಾರ ಕಡಿಮೆ ಆಗಿರ್ತದೆ, ಪುನಃ ಮತ್ತೆ ನೋವು ಸ್ಟಾರ್ಟ್ ಆಗ್ತದೆ. ಎಲ್ಲ ಪೇನ್ ಕಿಲ್ಲರ್ ಅಂತ ತಗೋತಾರೆ ನೋಡಿ, ಪೇನ್ ಕಿಲ್ಲರ್ಸ್. ಪೇನ್ ಕಿಲ್ಲರ್ ಅಂದ್ರೆ ಏನು? ನೋವನ್ನು ಅದು ಸಾಯಿಸ್ತದೆ. ಹೌದಾ? ತಾತ್ಕಾಲಿಕವೋ ಶಾಶ್ವತವೋ? ತಾತ್ಕಾಲಿಕ. ಆ ನೋವು ಶಾಶ್ವತವಾದ ಪರಿಹಾರ ಆಗಬೇಕಾದ್ರೆ ನೋವಿಗೆ ಕಾರಣ ಏನು ಅಂತ ಹುಡುಕು. ನಮ್ಮ ನಗು, ನಮ್ಮ ಸುಖ, ನಮ್ಮ ದುಃಖ, ನಮ್ಮ ಕೊಯ್ಯೋ ಕೊಯ್ಯೋ, ನಮ್ಮದು ಜಗಳ, ನಮ್ಮ ಹೊಡೆದಾಟ ಬಡದಾಟ, ನಮ್ಮ ಸಮಾಜದಲ್ಲಿಯ ಸ್ಪರ್ಧೆ, ಈ ಪ್ರಕಾರವಾದಂಥ ಜಗಳ, ಕೋಪ, ತಾಪಗಳು, ಈರ್ಷ, ಆಮಿಷಗಳು, ಭ್ರಷ್ಟಾಚಾರಗಳು, ಅತ್ಯಾಚಾರಗಳು, ಅನಾಚಾರಗಳು, ಅವ್ಯವಹಾರಗಳು, ಅನೈತಿಕಗಳು ಅಂತ ಏನವನೋ ಇವೆಲ್ಲವೂ ಸಿಂಪ್ಟಮ್ಸ್. ಅರ್ಥ ಆಗಲಿಲ್ಲ? ಇವು ಬರೀ ಲಕ್ಷಣಗಳಷ್ಟೇ. ನಾವು ಯಾವಾಗ ಯಾವಾಗ ದಂಗೆ ಹೇಳ್ತದೆ ಆವಾಗ ಯಾವಾಗ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಅದನ್ನು ಏನು ಮಾಡಿದ್ವಿ, ಅರವತ್ತನಾಲ್ಕು ವರ್ಷದಿಂದಲೂ ನಾವು ಮಾಡ್ತಾರಿದ್ದೇನೆ. ಈ ಜಾತಿ ಎದ್ದು ಕೂತ್ಕೊಳ್ತಿರಲ್ಲ ಇದನ್ನು ಸಮಾಧಾನ ಮಾಡಬೇಕು, ಅದಕ್ಕೊಂದು ಅನೌನ್ಸ್ ಮಾಡೋದು, ಒಂದು ರೂಪಾಯಿ ಒಂದಕ್ಕೆ ಒಂದು ಕಿಲೋ ಅಕ್ಕಿ, ಅದನ್ನು ಶಾಂತ ಇಷ್ಟು ಮಾಡಿದ ಮೇಲೆ ಭಾರತ ದೇಶದ ದಾರಿದ್ರ್ಯ ಹೋಯ್ತೇನು? ಈಗ ಇಲ್ಲಿ ಒಂದು ರೂಪಾಯಿ ಅಕ್ಕಿ ಎಲ್ಲರ ಮನೆಯಲ್ಲಿ ಎಲ್ಲರೂ ಕೊಂಡ್ಕೊಂಡಿದ್ದಾರೆ. ಈಗ ನೀವು ಇಲ್ಲಿ ಶುರು ಮಾಡಿ ಉಚಿತವಾಗಿ ಅಕ್ಕಿ ಕೊಡ್ತೀವಿ ಅಂತ, ರೋಗ ಮತ್ತೆ ಶುರು. ಬೇಲೂರು ಹಳೆಬೀಡಿಗೆ ಹೋಗಿದ್ದೆ, ಅಲ್ಲ ಬೇಲೂರು ಹಳೆಬೀಡ, ಅವರು ಜಸ್ಟ್ ಸರ್ಕಾರದ ದೇವಸ್ಥಾನ. ಸರ್ಕಾರ ಇತ್ತೀಚೆಗೆ ಜಸ್ಟ್ ನಾ ಹೋಗಂತ ಒಂದು ವಾರ ಮುಂಚೆನೋ ಮಧ್ಯಾಹ್ನ ಉಚಿತ ಊಟ ಅನ್ನದಾನ ಕಾರ್ಯಕ್ರಮ ಶುರು ಮಾಡಿತ್ತು. ನಮಗೂ ಬಹಳ ಹಸಿವಾಗಿತ್ತು, ಯಾಕೋ ಹೋಟೆಲ್ ಯಾವ ಸರಿ ಇದ್ದಿದ್ದಿಲ್ಲ, ಎಲ್ಲಿ ನೆನಪಾಗ್ತಾ ಇಲ್ಲ. ಬೇಲೂರು ಹಳೆಬೀಡ ಇತ್ತೀಚೆಗೆ ಜೀವನ ಅಂದರೆ 4-5 ವರ್ಷ ಆಯಿತು. ಆಯ್ತಂತ ನೋಡಿದ್ವಿ, ಅಲ್ಲಿ ಬರೆದಿತ್ತು ಇಂತಿಂಥ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನ ಉಚಿತವಾಗಿ ಅನ್ನದಾನದ ಕಾರ್ಯಕ್ರಮ ಆಯಿತು. ಅದಕ್ಕಾಗಿ ಹಾಲ್ ಕಟ್ಸಿದ್ರು, ಅದಕ್ಕಾಗಿ ಟೇಬಲ್ ಎಲ್ಲ ಹಿಂಗೆ ಇಣಿಕೆ ನೋಡಿದ್ವಿ, ಎಲ್ಲ ಭಾರಿ ವ್ಯವಸ್ಥೆ ಇತ್ತು. ಹೊಲಸು ಹೋಟೆಲ್ಗೆ ಹೋಗಿ ನೊಣದ ನೊಣಾಕೊಂಡು ತಿನ್ನೋಕ್ಕಿಂತ ಚೆನ್ನಾಗಿರಬ ಅಂತೇಳಿ ನಾವೆಲ್ಲರೂ ನಿರ್ಣಯ ಮಾಡಿ, ನಮ್ದು 7-8 ಜನ ಇದ್ದು ಅಂತ ಕಾಣಿಸ್ತದೆ, ಒಳಭಾಗ ನಿರ್ಣಯ ಮಾಡಿದ್ವಿ. ಆವಾಗ ಇದು ಬಟ್ ಡೇಂಜರ್ ಇದು, ಭಾರಿ ಡೇಂಜರ್, ಸುಮ್ಮನೆ ಎಲ್ಲರಂತ ನಮ್ಗೆ ಹೋಗಿ ಬಿಡಂಗೆ ಇದೆ. ಏ ಯಾರು ಅದು ಸ್ವಾಮಿಗಳು ಬಂದಾರ ಅಂತೇಳಿ ಅವ್ನ ಒಳಗಿಂದ ಒಂದು ಚೇರ್ ತಂದು ಹಾಕ್ದ, ಮತ್ತೊಬ್ಬ ಮತ್ತೊಂದು ತಂದು ಹಾಕ್ದ. ಆಮೇಲೆ ಎಲ್ಲರೂ ಕೈ ಮುಗಿದು ನಿಂತ್ಕೊಂಡ್ರು, ಯಾಕೆ ನಾ ಒಳಗೆ ಹೋಗ್ತೀನಿ, ಇನ್ನೂ ಗಂಟೆ ಆಗಿಲ್ಲ, ಒಳಗೆ ಬಿಡೋಂಗಿಲ್ಲ. ಆಯ್ತಪ್ಪ, ನೀವು ಒಬ್ರು ಹೋಗ್ಬೇಕಾದ್ರೆ ಕೂತ್ಕೊಳ್ಳಿ, ನಮ್ಮ ಜನ ಇದ್ದಾರೆ, ಎಲ್ಲರೂ ಕೂಡಿ ಹೋಗ್ತೀವಿ. ಆಮೇಲೆ ಎಲ್ಲರೂ ಕೂಡಿ ಹೋದ್ವಿ. ರುಚಿ, ಅದು ಸ್ಪೈಸ್ ಬೇರೆ ಮಾಡಿದ್ವಿ, ಅನ್ನ ಸಾಂಬಾರ ಅನ್ನ ಮಜ್ಜಿಗೆ. ಆದರೆ ಹಸದ ಹೊಟ್ಟೆಗೆ ಅದು ಅಮೃತಪಾನ ಇದ್ದಂತೆ, ಎಷ್ಟು ರುಚಿಯಾಗಿರ್ತದೆ ಸಾಂಬಾರ ಅಂದ್ರೆ ಅಷ್ಟು ರುಚಿಯಾಗಿರ್ತದೆ ಹಸದ ತುಂಬ. ಮನೆಯೊಳಗೆ ರುಚಿಗೆ ತಕ್ಕಂತೆ ಮಾಡಿ ಹಾಕಿದರೆ ಅಲ್ಲಿ ಹಸದಿರ್ತದಲ್ಲ, ಬೇರೆ ದಾರಿ ಇರೋದಿಲ್ಲ, ನಮಗೆ ಭಾರಿ ರುಚಿ ಇತ್ತು. ಅವನು ನಾವು ವಿಚಾರ ಮಾಡೋದು, ಇಷ್ಟು ಜನ ಇಲ್ಲಿ ಊಟ ಮಾಡಿದಲ್ವ, ಇವರು ಅನ್ನ ಇದ್ದವರು ಅನ್ನ ಇಲ್ಲದೆ ಇದ್ದವರು ಅಂತ ವಿಚಾರ ಮಾಡಬೇಕಾದ್ರೆ ನಾನು ಸೇರ್ಕೊಂಡೇ ಇಲ್ಲ, ಅದು ನನ್ನ ತಲೆ ಬರಲೇ ಇಲ್ಲ. ಅದು ಈಗ ಬೇಕಾಗಿತ್ತಂದ್ರೆ ಹೋಟೆಲಲ್ಲಿ ತರಿಸ್ಬೋದಾಯ್ತು ನಾನು. ಪಾಪ, ಯಾರಿಗೆ ಅನುಕೂಲತೆಗಳಿಲ್ಲ ಅವರಿಗಾಗಿಲ್ಲ ಅನ್ನದಾನ ನಡೀತಾ ಇದೆ. ದಾರಿದ್ರ್ಯತೆ ಧಾರಾಳತೆಯಿಂದ ಹೋಗೋದಿಲ್ಲ, ದಾರಿದ್ರ್ಯತೆ ಧಾರಾಳತೆಯಿಂದ ಹೋಗೋದಿಲ್ಲ. ಅವನನ್ನ ತಾನು ದರಿದ್ರ, ತಾನು ಬಡವ, ತಾನು ಕೈಲಾಗದೆ ಇದ್ದವನು, ತಾನು ಅಸಹಾಯಕನು, ಅಂತ ಏನು ಅಂದ್ಕೊಂಡಾನೆ ಆ ಬುದ್ಧಿ ತೆಗೆದಾಕ್ಬೇಕು. ಅದಕ್ಕೆ ಕೋಪೀನವಂತಹ ಖಲು ಭಾಗ್ಯವಂತ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಅವನಲ್ಲಿ ಆ ಬುದ್ಧಿ ಹೋಗ್ಬಿಟ್ಟಿರ್ತದೆ. ಯಾವ ಬುದ್ಧಿ? ಅಯ್ಯೋ ನನಗೆ ಬಟ್ಟೆ ಇಲ್ಲ, ಅಯ್ಯೋ ನನಗೆ ಊಟ ಇಲ್ಲ, ಅಯ್ಯೋ ನನಗೆ ತಿಂಡಿ ಇಲ್ಲ, ಅಯ್ಯೋ ನನಗೆ ಇಲ್ಲಿ ಜಾಗ ಇಲ್ಲ ಅನ್ನೋ ಆ ಬುದ್ಧಿ ಇಲ್ಲ ಇಲ್ಲ ಅನ್ನೋ ಬುದ್ಧಿ, ಅದು ದರಿದ್ರ ಬುದ್ಧಿ. ಅದು ದರಿದ್ರನನ್ನ ಶ್ರೀಮಂತನನ್ನಾಗಿ ಮಾಡೋದ್ರಿಂದ ದರಿದ್ರತೆ ಹೋಗೋದಿಲ್ಲ, ದರಿದ್ರನಲ್ಲಿ ದಾರಿದ್ರತೆಯನ್ನು ತೆಗೆದಾಕ್ಬೇಕು. ಅಹಂ ಅತೃಪ್ತ, ಅದು ಹೋಗ್ಬೇಕು. ಮನೆ ಇರಲಿ, ಸಮಾಜ ಇರಲಿ, ರಾಷ್ಟ್ರ ಇರಲಿ, ನಾವು ಇವತ್ತಿನವರೆಗೂ ಮಾಡಿದ್ದೇನು? ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಟ್ಟಿದ್ದು? ಯಾರ್ಬೇಡ ಇನ್ನೊಂದು ಬಿಸ್ಕಿತ್ತು ಶಾ, ಅಲ್ಲಿಂದ ಸ್ಟಾರ್ಟ್ ನಮ್ದು. ಅಲ್ಲಿ ಬೇಡ ತೋ ಇನ್ನೊಂದು ಚಾಕ್ಲೇಟ್. ಕೆಲವೇ ಕೆಲವರನ್ನು ಕಂಡಿದ್ದೀನಿ ನಾನು, ಬಿಸ್ಕಿಟ್ಸನ್ನು ಕೊಟ್ಟು ಎಲ್ಲರಿಗೂ ಒಂದೊಂದು ಕೊಟ್ಟು ಬಾ ಅಂತ ಹೇಳೋರು ಬಹಳ ಕಡಿಮೆ. ಈಗ ನೀನು ಕೊಟ್ಟೇನೇನೋ ತಿನ್ನೋ, ತಿನ್ನೋದು ಅದು ಪಾಪ. ಅವ್ ಫ್ರೆಂಡು, ಅಮ್ಮ ಫ್ರೆಂಡಿಗೆ ನಾ ಎಲ್ಲ ಕೊಡ್ತೀನಿ, ನಿನಗೆ ಕೊಟ್ಟಿನೋ ನಿಮ್ಮದು ತಿನ್ನು. ಆವಾಗ ಮಗುವಿನ ತೂಗುತ್ತದೆ, ಆ ಮಗು ಇಲ್ಲಿ ಬಂದು ನನ್ನ ಕಸೋತದ ಮದ್ದು ಗಬಡ ಬಗಡ ತಿನ್ನು. ಧಾರಾಳತೆಯಿಂದ ದರಿದ್ರತೆ ಹೋಗೋದಿಲ್ಲ, ದರಿದ್ರನ ದಾರಿದ್ರ್ಯವನ್ನು ತೆಗೆದುಹಾಕ್ಬೇಕು. ಇಲ್ಲ ಇಲ್ಲ ಎನ್ನುವ ಭಾವ, ಅತೃಪ್ತ ಭಾವ ತೆಗೆದುಹಾಕ್ಬೇಕು. ಆವಾಗ ಎಂತಹ ಬಡವನು ಕೂಡ ಶ್ರೀಮಂತನಾಗುವುದು. ಈ ಶ್ರೀಮಂತ ಅನ್ನೋ ಶಬ್ದದ ಅರ್ಥ ಕೂಡ ಹಣ, ಐಶ್ವರ್ಯ, ಧನ, ಸಂಪತ್ತು ಅಂತ ಅರ್ಥ ಅಲ್ಲ. ಶ್ರೀಮಂತ ಅನ್ನೋ ಶಬ್ದ ಅರ್ಥ ಅವನ ಹೃದಯವು ಶ್ರೀಮಂತವಾಗಿಬಿಡುತ್ತೆ. ಇದನ್ನೇ ಈಶ್ವರ ಭಾವ ಅಂತ ನಾವು ಕರೆಯೋದು. ಎನಿವೆ, ಸಂದರ್ಭಾನುಸಾರವಾಗಿ ಅರ್ಥ ಆಗ್ತದೆ. ಆದ್ದರಿಂದ ಯಾವ ಕಾರಣದಿಂದಾಗಿ ಈ ಆತ್ಮನು ಮುಚ್ಚಲ್ಪಟ್ಟಿದ್ದಾನೆ, ತತ್ ಆದರ್ಶನ ಕಾರಣ ಪ್ರದರ್ಶನಾರ್ಥ, ಅದನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಈ ವಲ್ಲಿ ಆರಂಭವಾಗಿರುತ್ತದೆ. ವಿಜ್ಞಾತೇಹಿ ಶ್ರೇಯ ಪ್ರತಿಬಂಧ ಕಾರಣೇ ತದ್ ಅಪನಯನಾಯ ಯತ್ನ ಆರಬ್ಧುಂ ಶಕ್ಯತೆ ನ ಅನ್ಯಥಾ ಇತಿ. ಇನ್ ಕೇಸ್ ಒಂದು ವೇಳೆ ವಿಜ್ಞಾತೇಹಿ, ಆತ್ಮಜ್ಞಾನವು ನಮಗೆ ಯಾಕೆ ಸ್ಪಷ್ಟವಾಗ್ತಾ ಇಲ್ಲ ಅನ್ನುವುದನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಪ್ರತಿಬಂಧ ಕಾರಣೇ ವಿಜ್ಞಾತೇಹಿ ಶ್ರೇಯ. ಪ್ರತಿಬಂಧಕ್ಕೆ ಕಾರಣ ಏನು ಅನ್ನುವುದನ್ನು ತಿಳಿಯುವುದರಿಂದ ನಮಗೆ ಶ್ರೇಯಸ್ಸು ಸಾಧ್ಯವಿದೆ. ನಮಗೆ ಶ್ರೇಯಸ್ಸನ್ನು ಹೊಂದಬೇಕಾಗಿದೆ. ಕ್ಷಣಿಕವಾದ ಪ್ರೇಯಸ್ಸು ಸುಖ ನಮಗೆ ಬೇಡ, ಶಾಶ್ವತವಾದ ಶ್ರೇಯಸ್ಸು ನಮಗೆ ಬೇಕು. ಅದು ನಮ್ಮ ಇಚ್ಛೆ ಆಗಿದ್ದರೆ ಏನು ಅಡೆತಡೆ ಉಂಟು ಮಾಡ್ತಾ ಇದೆ ಅನ್ನೋದನ್ನು ವಿಜ್ಞಾತೆ, ಅದನ್ನು ತಿಳಿದಿದ್ದಾದರೆ ಆವಾಗ ನಾವು ವಿಚಾರ ಮಾಡೋದು ಏನು, ತದ ಅಪನಯನಾಯ ಅದನ್ನು ತೆಗೆದುಹಾಕೋದು ಹೇಗೆ. ಇಂಥದ್ದು ಅಡೆತಡೆ ಆಗಿದೆ, ಇದನ್ನು ತೆಗೆದುಹಾಕೋಣ. ಇಂಥದ್ದು ಅಡೆತಡೆ ಆಗಿದೆ, ಇದನ್ನು ತೆಗೆದುಹಾಕೋಣ. ಯಾವುದು ಅಡೆತಡೆ ಉಂಟು ಮಾಡ್ತಾ ಇದೆ ಅನ್ನೋದನ್ನು ತಿಳಿದಿದ್ದಾದರೆ ಅದನ್ನು ಕಳೆದುಕೊಳ್ಳಲಿಕ್ಕೆ ನಾವು ಯತ್ನ ಆರಬ್ಧುಂ ಶಕ್ಯತೆ, ಯತ್ನಂ ಆರಬ್ಧುಂ ಶಕ್ಯತೆ, ನಾವು ಪ್ರಯತ್ನವನ್ನು ಮಾಡಬಹುದು. ಅನ್ಯಥಾ ನ ಶಕ್ಯತೆ ಇತಿ, ಇಲ್ಲದೆ ಹೋದರೆ ಬಂಡೆಯ ಮೇಲೆ ನೀರು ಸುರಿದಂತೆ, ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ. ನಿನಗೆ ಗೊತ್ತಾಗಬೇಕು ವಾಟ್ ಎಕ್ಸಾಕ್ಟ್ಲಿ ಈಸ್ ಸ್ಟಾಪಿಂಗ್ ಯು. ವಿವೇಕ ಇದೆ, ಬುದ್ಧಿ ಇದೆ, ಪುರುಷಾರ್ಥ ಸ್ವಾತಂತ್ರ್ಯತೆ ಇದೆ, ಯಾಕೆ ನೀನು ಉಪನಿಷತ್ ಕ್ಲಾಸಿಗೆ ಹೋಗೋದಿಲ್ಲ, ಯಾಕೆ ನೀನು ಜ್ಞಾನೋಪದೇಶವನ್ನು ಪಡೆಯುವ ಪ್ರಯತ್ನ ಮಾಡೋದಿಲ್ಲ. ಅವನ ಉತ್ತರ ಭಾಳ ಚಂದ, ನಮ್ಮ ಗುರುವಿಗೆ ಗೊತ್ತಿಲ್ಲರಿ, ಅದಕ್ಕೆ ನಾವು ಮುಗಿದ ಕೆಲವರು ವಾಪಸ್ ಹೋಗಿ ಕೇಳೂ ಬಿಟ್ಟ ಅಲ್ಲ. ಈಗ ನಮ್ಮ ಆಧುನಿಕ ಕಾಲದೊಳಗೆ ಆ ಭಜನೆ ಹೇಳ್ತೀರಿ, ಈ ಹಾಡ ಹೇಳ್ತೀರಿ, ನಮಗೆ ಆತ್ಮಜ್ಞಾನೋಪದೇಶವನ್ನು ಹೇಳಿಬಿಡಿ. ಏನೇ ಚಿತ್ರಪಾಲದ್ರು ಹೋಗಿದ್ರೆ ಜನ ಇಷ್ಟು ಅಜ್ಞರಿದ್ದಾರೆ ಅಂತ ನಾವು ಪ್ರಚಾರ ಮಾಡೋ ಕಾಲಕ್ಕೆ ಗೊತ್ತಿದ್ರೆ ಇನ್ನೂ ಎಷ್ಟು ಇಂಟೆನ್ಸಿವ್ ಹೋಗ್ತಿದ್ದೇವೆ ನಾವು ಗೊತ್ತಿಲ್ಲ, ಇನ್ನೂ ಎಷ್ಟು ಜೋರಾಗಿ ಹೋಗ್ತಿದ್ದೇವೋ ಗೊತ್ತಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ನಮ್ಗೆ ಗೊತ್ತಿದ್ದು ಎಲ್ಲರಿಗೂ ಗೊತ್ತದೆ, ಕೆಲವರಿಗೆ ಗೊತ್ತಿಲ್ಲ, ಅವ್ರಿಗೆ ನಾವು ತಿಳಿಸಿದ್ರೆ ಆಯಿತು ಅಂತಿದ್ದೆ. ಅಯ್ಯಪ್ಪ, ಹಾಂ, ಯಾರಿಗೂ ಗೊತ್ತಿಲ್ಲ. ಹೀಗೂ ಒಂದು ವಿದ್ಯಾ ಅದ, ಹೀಗೂ ಒಂದು ಬ್ರಹ್ಮವಿದ್ಯಾ ಅಂತದ, ಹೀಗೂ ಒಂದು ಆತ್ಮಜ್ಞಾನ ಅನ್ನೋದ, ಅದರ ಹೀಗೂ ನಾವು ಅಧ್ಯಯನ ಮಾಡಲಿಕ್ಕೆ ಬರ್ತದೆ, ಇದಕ್ಕೆ ಸಾಧ್ಯತೆ ಇದೆ ಅನ್ನುವುದು 99 ಭಾಗದ ಜನರಿಗೆ ಗೊತ್ತಿಲ್ಲ. 100 ಇದರ ಅರ್ಥ ನೂರಕ್ಕೆ 99 ಅಂತ ಒಬ್ಬರಿಗೆ ಮಾತ್ರ ಗೊತ್ತಿದೆ. ನೂರಕ್ಕೆ ಒಬ್ಬರು ಅಂತಂದರೆ 1,010 ಜನ. 1,010 ಜನ ಅಂದರೆ ಆ 100,000ಕ್ಕೆ 1,000 ಜನ. ಲಕ್ಷ ಹೌದಲ್ಲ, ಹಾಂ ಒಂದು ಪರ್ಸೆಂಟ್ ಒಂದು 100,000ಕ್ಕೆ 1,000 ಜನ ಹೌದು, ಕೋಟಿಗೆ 1,00,000 ಜನ, ಕೋಟಿಗೆ 1,00,000 ಜನ, ಒಂದು 5 ಕೋಟಿ, 5 ಕೋಟಿ ಜನಸಂಖ್ಯೆ, 6 ಕೋಟಿ, 7 ಕೋಟಿ ನಮ್ದು 7 ಕೋಟಿ ಜನಸಂಖ್ಯೆ, 7 ಕೋಟಿ ಅಂದರೆ 700,000 ಜನಕ್ಕೆ ಇದು ಆತ್ಮಜ್ಞಾನ ಗೊತ್ತದ. ಹಾಗೆ ನೀವು ಮತ್ತೆ ಪರ್ಸೆಂಟೇಜ್ ಕಡಿಮೆ ಮಾಡಬೇಕು. ನೀವು ನಾ ಇನ್ನೊಂದು ಶಬ್ದ ಸಾರಿ ನಾನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಅಂತ ಹೇಳೋದು ತಪ್ಪು, ಗೊತ್ತಿಲ್ಲ ಅಂತ ಹೇಳೋದು ತಪ್ಪು, ಇದನ್ನು ಗೊತ್ತಿಟ್ಕೊಂಡೆ ಹೇಳಬೇಕಾಗ್ತದೆ. ತಲೆ ತಲೆ ಹೊಡ್ಕೋತಾ ಇದು ಏನಂದ್ರೆ ಹೀಗಿದೆ ನೋಡಿ, ಗೊತ್ತಿಲ್ಲ ಅನ್ನೋರಿಗೂ ಗೊತ್ತಿಲ್ಲ, ಗೊತ್ತಿದೆ ಅನ್ನೋರಿಗೂ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋರಿಗೂ ಗೊತ್ತಿಲ್ಲ. ಕೇವಲ ಕೆಲವೇ ಜನ ಕಶ್ಚಿತ್ ಧೀರ ಯತತಿ ಸಿದ್ಧ, ಕೋಟಿ ಕೋಟಿ ಕೋಟೇಶು ಮನುಷ್ಯೇಶು ಎಲ್ಲ ಒಬ್ರಿ ನಮಗೂ ಗೊತ್ತಿದ್ದಿಲ್ಲ. ತತ್ವಬೋಧ ಉಪನ್ಯಾಸ ಕೇಳು ತನಕ ತತ್ವಜ್ಞಾನ ಅಂದ್ರೆ ಹೀಗಿರ್ತದೆ ಅಂತ ನಮಗೂ ಗೊತ್ತಿದ್ದು. ಯಾವಾಗ ಯಾವಾಗ ವರ್ಷಕ್ಕೆ ಒಂದ್ಸಲ, 2 ಸಲ, ಒಂದ್ಸಲ ಚಿನ್ಮಯ ಅಂದ್ರದ್ದು, ಒಂದ್ಸಲ ದಯಾನಂದ್ರದ್ದು ಉಪನ್ಯಾಸ ಕೇಳ್ತಿದ್ವಿ. 1,000 ಜನರು ನಾನು ಒಬ್ಬ ಹೋಗಿ ಕೂಡ್ತಿದ್ದೆ, ಎಲ್ಲರೂ ಏನೇನೋ ಬರ್ಕೋತಿದ್ರು, ನಾನು ಏನೇನೇನೋ ಬರ್ಕೋತಿದ್ದೆ. ಅಷ್ಟು ಬಿಟ್ಟರೆ ಹಂಗೆ ಮಾಡುವಾಗಲೇ ಕೂಡ ನಮಗೆ ಗೊತ್ತಿತ್ತಿನದಿದ್ದ ಗೊತ್ತಿದ್ದಿಲ್ಲ. ಆತ್ಮ ಪರಮಾತ್ಮ ಎಲ್ಲ ಕೇಳಿಸ್ತಿತ್ತು. ನೀವು ಎಷ್ಟು ಭಾಗ್ಯವಂತರು ಅಂದರೆ ಮೊದಲನೆಯ 10-15 ಕ್ಲಾಸ್ಗಳಲ್ಲೇ ನಿಮಗೆ ಗೊತ್ತಾಗಿಬಿಡ್ತು. ನಾವು ಯಾಕೆ ಈ ಗ್ರಂಥ ಅಭ್ಯಾಸ ಮಾಡಿದ್ದು? ಆ ಜ್ಞಾನ ನಮಗೆ ಒಂದು ವೇಳೆ ಒಳಗೆ ಏನು ಅಡೆತಡೆ ಮಾಡ್ತಾ ಇದೆ ಅನ್ನುವುದು ಸ್ಪಷ್ಟವಾಗಿದ್ದರೆ ಅದನ್ನು ತೆಗೆದುಹಾಕಲಿಕ್ಕಾಗಿ ನಾವು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಅನ್ಯಥಾ ನ ಶಕ್ಯತೆ. ಹೋಗ ಕೆರೆಯಾಗಿರ ಮುಳುಗ, ನದಿಯಾಗಿರ ಮುಳುಗ, ಸಮುದ್ರದಾಗಿರ ಮುಳುಗ, ಕಾಶಿಯೊಳಗಿರ ಮುಳುಗ, ಗಂಗಾಗಳ ಮುಳುಗಿ ತೇರು ಹೋಗ, ನಿನಗೆ ಸಾವು ಪ್ರಾಪ್ತವಾಗ್ತದೆ, ವಿನಃ ಮುಕ್ತಿ ಮಾತ್ರ ಸಿಗು. ಹೀಗಾಗಿ ಈ ವಲ್ಲಿಯಲ್ಲಿ ತಿಳಿಸಿ ಹೇಳ್ತಾರೆ ಏನು ಕಾರಣ. ಅದು ಏನು ಹೇಳ್ತದೆ ವಲ್ಲಿ ಮೊದಲನೇ ಮಂತ್ರ ಪರಾಂಚಿ, ಪರಾಂಚಿ ಖ ಆನಿ ವ್ಯತೃಣತ್ ಸ್ವಯಂಭೂ, ಸ್ವಯಂಭೂ ವ್ಯತೃಣತ್ ತಸ್ಮಾತ್ ಪರಾಕ್ ಪಶ್ಯತಿ ನ ಅಂತರಾತ್ಮನ್. ಸ್ವಯಂಭೂ ಪರಾಂಚಿ ವ್ಯತೃಣತ್ ಖಾನಿ ತಸ್ಮಾತ್ ಪರಾಗ್ ಪಶ್ಯತಿ ನ ಅಂತರಾತ್ಮ. ಸ್ವಯಂಭೂ ಬಹಳ ಸುಂದರವಾದ ಶಬ್ದ. ಯಹ ಸ್ವಯಮೇವ ಸ್ವತಂತ್ರ ಅವನಿಗೆ ಸ್ವಯಂಭೂ ಅಂತ ಹೇಳಿ ಸರ್ವಸ್ವತಂತ್ರ. ಇದನ್ನು ನೀವು ವ್ಯವಹಾರದೊಳಗೆ ಉಪಾಸನಾದೊಳಗೆ ಏನು ಉದ್ಭವಲಿಂಗ ಉದ್ಭವ ಮೂರ್ತಿ ಪ್ರತಿಷ್ಠಾಪಿತ ಅಲ್ಲ, ಅದೇನದು ಉದ್ಭವ. ಗಣಪತಿ ದೇವಸ್ಥಾನ ಕಟ್ಟಬೇಕಾದ್ರೆ ಒಂದು ಕಲ್ಲು ನಮಗೆ ಎದ್ದಿದ್ದು ಕಾಣಿಸ್ತು, ಏನಾಗ್ತದೆ, ಬಾಜುಕ್ಕೆ ಸ್ವಲ್ಪ ಹಿಂಗೆ ಲೂಸ್ ಮಾಡಿದ್ರೆ ಅದು ತೆಗೆದು ಹಾಕ್ಬಿಡ್ಬೋದು. ನಮಗೆ ಒಂದು 3 ಅಡಿ ಕೆಳಗೆ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಆಮೇಲೆ ಗಣಪತಿ ದೇವಸ್ಥಾನ ಕಟ್ಟಬೇಕಾಗಿತ್ತು. ನಾವು ಅದನ್ನು ಸುತ್ತಲೂ ಸಡಿಲ್ ಮಾಡ್ತಾ ಸಡಿಲ್ ಮಾಡ್ತಾ ಹೋದ್ವಿ. ಹೋದಂಗೆ ಹೋದಾಗ ಅದು ಇನ್ನೂ ಆಳ ದೊಡ್ಡದು ದೊಡ್ಡದು ದೊಡ್ಡದು. ಆವಾಗ ನಾನು ಶಾಣ್ಯಾತನ ಕೆಲಸ ಮಾಡಬೇಕಾಗಿತ್ತು, ಉದ್ಭವ ಗಣಪತಿ ಅಂತೇಳಿ ಪ್ರಸಿದ್ಧ ಮಾಡಬೇಕಾಗಿತ್ತು. ಏನು ಜನ ಬರ್ತಿದ್ರು ಗೊತ್ತಾ ನೋಡ. ಅದೇ ಅದು ಏನು ಕಟ್ಟಿ ಕಟ್ಟಿವಿ, ಅದ್ರ ಕೆಳಗಿದೆ ಅದೇ ಬಂಡೆ, ಆ ಬಂಡೆ ಇದೆ ರೀ, ಅದು ಹೀಗೆ ತುದಿ ಬಂದದ್ದು ಅದು ಅಲ್ಲೇ. ಅದು ಕೆಳಗೆ ಹೋದಂಗೆ ಹೋದಂಗೆ ಎಲ್ಲ ತನಕ ಹೋಗಿದೆ ಅಂದರೆ ಶಂಕರಾಚಾರ್ಯ ಕೆಳ ತನಕ ಹೋಗಿದೆ. ಒಂದೇ ಬಂಡೆ, ಇಷ್ಟು ಬಂಡೆ. ಮಾಮ ಸ್ವಾಮೀಜಿ ನೆನಪಿದೆಯಾ ಅದು ಮೇಲೆಗಳೊಂದು ಬಂಡೆ ಇದ್ದದ್ದು? ಆ ಒಂದೇ ಬಂಡೆ ಅದನ್ನು ತೆಗಿಬೇಕು ತೆಗಿಬೇಕು ಅಂತ ಸಡಲು ಮಾಡ್ತಾ ಮಾಡ್ತಾ ಹೋದ್ವಿ. ಅದು ಎಷ್ಟು ಸಡಲು ಮಾಡಿದ್ರು ತಳಾನೇ ಮುಟ್ಲಿಲ್ಲ ಅದು. ಕೊನೆಗೆ ಶಂಕರಾಚಾರ್ಯ ದೇವಸ್ಥಾನದ ಏನು ಮಾಡಿದ್ವಿ, ಅದು ಅಲ್ಲಿ ಮುಟ್ಟಿದ ಮೇಲೆ ಅದನ್ನು ಹೋಗಿ ನಿಲ್ಲಿಸೋಣ ಅಂತಂದ್ರೆ ಅದೆಲ್ಲ ಪ್ಲೇನ್ ಆಗಿಬಿಡ್ತದೆ ಬಂಡೆನೇ. ಆ ಬಂಡೆ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹಿಂಗೆ ಪ್ಲೇನ್ ಆಗಿಬಿಡುತ್ತೆ. ಅದು ಹೆಂಗೆ ಪ್ಲೇನ್ ಆಯಿತೋ ಹಾಗೇ ನಾನೊಂದು ಚಕ್ರ ಹೊಡೆದೆ ಅದಕ್ಕೆ. ಅದಷ್ಟು ಕಮಲದ ಹೂ ಬಂದಾಗ ಚಂದ ಕಮಲದ ಹೂ ಬಂತು. ಅದನ್ನು ನಾನೊಂದು ಉದ್ಭವ ಟೆಂಪಲ್ ಮಾಡಿದ್ದೆ. ಭಗವಂತ ಸರ್ವಸ್ವತಂತ್ರ ಪರತಂತ್ರ ಗಣಪ ಕೂತ್ಕೊಂಡ್ಬಿಟ್ಟ. ಯೋಗೀಶ ಪೂಜೆ ಮಾಡಿದರೆ ಗಣಪ ಎಲ್ಲಿ ಗಣಪ, ಆ ಪರಿಸ್ಥಿತಿ ಬಂದ್ಬಿಟ್ಕೊಂಡ್ಬಿಡ್ತು. ಮತ್ತು ಸ್ವತಃ ಸರ್ವ ಸ್ವತಂತ್ರ ಮಾಡಿದರೆ ಮಸ್ತ್ ಪ್ರಸಿದ್ಧ ಆಗಿಬಿಡ್ತಿತ್ತು. ಯಾರು ಬೇಕಾದರೂ ಬರ್ರಿ, ಯಾರು ಬೇಕಾದರೂ ಪೂಜೆ ಮಾಡಿ, ಹೂ ಏರಿಸ್ರಿ, ಹೋಗ್ರಿ, ನೀರು ಹಾಕಿ ನೋಡ್ರಿ, ನಿಮ್ಗೆ ಕೇಳಿದ್ದೆಲ್ಲ ಸಿಗುತ್ತದೆ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ. ಇವತ್ತಿಗೂ ಈ ಗಣಪತಿಯ ಒಂದು ವಿಶೇಷತೆ ಇದೆ, 21 ಸಂಕಷ್ಟಿಗಳನ್ನು ಇಲ್ಲಿ ಬಂದು ಮಾಡಬೇಕು. ಅವರ ಮನೋರಥ ಏನೇ ಇದ್ದು ಸಹಿತ ಪೂರ್ತಿ ಆಗುತ್ತೆ. ನಾನು ಈ ಡೊಂಬರಾಟ ಬೇಡ ಅಂಥೇಳಿ ಇತ್ತೀಚೆಗೆ ಒಂದು 5-6-7-8 ವರ್ಷದಿಂದ ನಿಲ್ಲಿಸಿದ್ದೀನಿ. ನಿಲ್ಲಿಸಿದ್ದೀನಿ ಅಂತಂದರೆ ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ. ಇದು ಹೋದರೆ ಸಂಕಷ್ಟಿಗೆ ಬಂದು ಅವ್ರ ಕಡೆಯಲ್ಲಿ ಕಾಯಿಸ್ಕೊಂಡು ಕಾಯಿ ಸಂಕಲ್ಪ ಮಾಡಿಸಿ ಮತ್ತು ವಾಪಸ್ ಆ ಕಾಯಿನವ್ರಿಗೆ ಕೊಟ್ಟು ಪ್ರತಿ ಸಂಕಷ್ಟಿಗೆ ಬಂದು ಇದನ್ನು ಬದಲು ಮಾಡ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇದ್ದೆ. ನೆನಪಿದೆಯಾ? ಒಬ್ಬರು ಇಬ್ಬರು ಇವತ್ತಿಗೂ ಮಾಡ್ತಿರ್ಬೋದೇನೋ ಗೊತ್ತಿಲ್ಲ. ಹಾಂ, ತಕ್ಷಣ ಇಸ್ಕೊಂಡು ಹೋಗ್ಬೋದು. ಇನ್ನೂ ಇದೆ ಅದೇ ಗುರುತು ಹಾಕಿ ಇಡ್ತಿದ್ವಿ ನಾವು. ಸ್ವಯಂಭೂ ಸರ್ವಸ್ವತಂತ್ರ, ಈಶ್ವರ ಯಾರು? ಸರ್ವಸ್ವತಂತ್ರ. ಸ್ವಯಂಭೂ ವ್ಯತ್ರಣತ್ ಪರಾಂಕ್ಷಿ ವ್ಯತ್ರಣತ್, ಅವನು ಹೊರಮುಖವಾಗಿ ಕೊರೆದಿದ್ದಾನೆ. ವ್ಯತ್ರಣತ್ ಕೊರೆದಿದ್ದಾನೆ, ಹೊರಮುಖವಾಗಿ ಕೊರೆದಿದ್ದಾನೆ. ಏನಕ್ಕಾಗಿ ಕೊರೆದಿದ್ದಾನೆ? ಖ ಆನಿ ಖಾನಿ, ಖ ಅಂದರೆ ಆಕಾಶ, ಆಕಾಶ ಅಂದರೆ ಶಬ್ದ, ಶಬ್ದ ಸ್ಪರ್ಶ ರೂಪರಸಗಂಧ. ಆನಿ ಅಂದರೆ ಇತ್ಯಾದಿ ಅಂತ, ಖ ಆನಿ ಖಂ ಇತ್ಯಾದಿ. ಅವುಗಳಿಗಾಗಿ, ಅವುಗಳನ್ನು ಅನುಭವಿಸಲಿಕ್ಕಾಗಿ ಹೊರಮುಖವಾಗಿ ಕೊರೆದಿದ್ದ ಗೊಂಬೆ ಮಾಡಿದ್ದ, ಗೊಂಬೆ ಮಾಡಿ ಒಂದು ಪಿನ್ ತಗೊಂಡು ಇಲ್ಲೊಂದು ಇಲ್ಲೊಂದು ಕೊರದು. ಯಾವ ಕ್ಷಣ ಕೊರದ್ನೋ ಆ ಕ್ಷಣವೇ ಪರಾಕ್ಪಶ್ಯತಿ ಶುರು ಆಗ್ಬಿಡ್ತು ನೋಡಿ. ಒಂದು ಏನು ಶುರು ಆಯ್ತು ಹೇಳು? ಹೊರಗಡೆನೂ ನೋಡೋದು ಕೊರ್ದು ಹಂಗೆ ನ ಅಂತರ. ಆ ಸಹಜವಾಗಿ ಒಳಮುಖವಾಗಿ ನೋಡೋದಿಲ್ಲ ಅಂತ, ನೋಡೋದೇ ಇಲ್ಲ ಅಂತ ಅಲ್ಲ. ಎಲ್ಲೋ ಒಬ್ಬರು ಇರ್ತಾರೆ ಪಾಗಲ್ ಕಹಿಕ, ಎಲ್ಲೋ ಒಬ್ಬರು ಇರ್ತಾರೆ. ಅವ್ರು ಯಾರವರು? ಕಶ್ಚಿತ್ ಧೀರ. ಎಲ್ಲೋ ಒಬ್ಬರು ವಿವೇಕಿಗಳು ಅಪ್ಪಿ ತಪ್ಪಿ ಹುಟ್ಟಿರ್ತಾರೆ. ಅಕ್ಕ ಮಹಾದೇವಿಗೆ ಕಲ್ಲು ಎಸೀತಿದ್ರಂತೆ, ಸಗಣಿ ಉಗ್ಗುತ್ತಿದ್ರಂತೆ. ಇವ್ರು ಏನು ಕಶ್ಚಿತ್ ಕಶ್ಚಿತ್ ಅಂತ ಒಬ್ಬರಿದ್ದಾರೆ, ಇವರನ್ನ ಜನ ಒಂದು ವಿಚಿತ್ರವಾದ ದೃಷ್ಟಿಯಿಂದ ನೋಡ್ತಾರೆ. ಯಾಕಂದ್ರೆ ಅವರು ಅದನ್ನ ನೋಡೋರು, ಇದನ್ನು ನೋಡೋರು ಇವ್ರಿಗೆ ಕಾಣೋದೇ ಇಲ್ಲ. ಕಂಡ್ರು ಹೆಂಗೆ ಕಾಣಿಸ್ತಾರೆ? ಹುಚ್ಚರಂತೆ ಕಾಣಿಸ್ತಾರೆ. ನಾವೆಲ್ಲರೂ ಎದುರಿಸಿದ ಸತ್ಯಾಂಶ ಇದು. ತಲೆಗಿಲಿ ಅದನ್ನ ಇಲ್ಲ. ಬಿ ಎ ಮಾಡ್ಕೊಂಡಾನ, ಬಿ ಎಡ್ ಮಾಡ್ಕೊಂಡಾನ, ಇನ್ನೊಂದು ಸ್ವಲ್ಪ ಮಾಡಿಕೊಂಡು ಸರ್ಕಾರಿ ನೌಕರಿ ಅಪ್ಲೈ ಮಾಡಿ ದುಡಿದು ತಂದೆ ತಾಯಿ ಸಾರ್ಥಕ ಆಗುವಂಗೆ ಜೀವನ ಮಾಡೋದು ಬಿಟ್ಟು ಹೋಗಿ ಮಠದಾಗ ಕೂತಾನ. ಅಂದರ ಇಲ್ಲ ಯಾರು ಅಂದರ? ಇಲ್ಲ, ಹ್ಞೂ, ನಾವು ಒಬ್ಬನೇ ಆಕಾಂಕ್ಷೆ ಹೋಗು, ನೀವು ಆಕಾಂಕ್ಷಿ. ಹೊರಮುಖವಾಗಿ ಅವರಷ್ಟೇ ಯಾಕೆ ಆ ಪ್ರಕಾರವಾಗಿ ಒಳಗೆ ಇದ್ದಾರವರು? ಆವೃತ್ತ ಚಕ್ಷು ಹೊರಮುಖವಾಗಿರುವುದನ್ನ ವಿರೋಧಿಸಿ ಒಳಮುಖವನ್ನಾಗಿ ಮಾಡಿಕೊಂಡರು. ಅದರ ಸ್ವಭಾವ ಏನ? ಶಬ್ದಾದಿಗಳ ಕಡೆಗೆ ಹೋಗೋದೇ ಅದರ ಸ್ವಭಾವ. ಅದನ್ನ ನಿವೃತ್ತ ಮಾಡ್ಕೊಬೋದು ಅಂದ್ರೇನು? ಪ್ರವಾಹವನ್ನು ಹೊರಳಿಸುವುದು ಅಂತ. ಯೂಟರ್ನ್ ಮಾಡಿಬಿಟ್ಟು ಅದರೊಳಗೇನದ ಇದು ಭಾರಿ ಮುಖ್ಯ, ಅದರೊಳಗೇನದ ಇದು ಭಾರಿ ಮುಖ್ಯ, ಅದರೊಳಗೇನದ ಅಂತ ಈ ಕಡೆಗೆನೇ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುವಂಥವರಿಗೆ ಈ ಆತ್ಮಜ್ಞಾನ ಪ್ರಾಪ್ತಿಯಾಗ. ಪ್ರವಾಹದ ಗುಡ್ಡ ತೇಲೋರಿಗಲ್ಲ ಇದು. ಏತೋ ಸ್ಪಿರಿಚುವಲ್ ಅಖಾಡ ಹೇ ಜುನಾಗಢ ಅಖಾಡ ತೊಳೆದು ನೋಡಿದ್ರು. ಅವ್ರದ್ದಿದೆಯಲ್ಲ ನಿಮ್ಮ ಹತ್ರ ತೊಳೆದು ನೋಡು ಅಂದ್ರೆ ಇವ್ರಿಗೂ ಹೇಳಿ ಬರ್ತೀನಿ ನಿಮ್ಮ ಅಖಾಡ ಯಾವುದು ಅಂತ. ಇನ್ನೇನು ಎರಡು ವರ್ಷ ಉಳಿತ ತಯಾರಿ ಮಾಡ್ಬೇಕನ್ನೋದು ಈಗ. ಹಾ, ಇನ್ನು ಎರಡು ವರ್ಷ ಉಳಿತು ಅಷ್ಟೇ, ತಯಾರಾಗಬೇಕು. ಈ ಪ್ರಕಾರ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಂ ಐಕ್ಷತ ಆತ್ಮಸ್ವರೂಪವನ್ನು ಸ್ಪಷ್ಟ ಮಾಡಿಕೊಳ್ಳುತ್ತಾರೆ. ಆ ಕಶ್ಚಿತ್ ಅಂದರೆ ಯಾರವರು? ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್ ಎರಡು ಭಾಗ ಮಾಡಿದ್ದಾರೆ ನೋಡಿ. ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್, ಚಕ್ಷು ಆವೃತಂ ಹೊರಮುಖವಾಗಿರುವ ಇಂದ್ರಿಯಗಳನ್ನು ಒಳಮುಖವನ್ನಾಗಿ ಮಾಡಿಕೊಂಡಂಥವರು ನಂಬರ್ ಒನ್. ಇನ್ನೊಂದು ಅಮೃತತ್ವ ಇಚ್ಛನ್, ಉತ್ಕಟವಾಗಿ ಅಮೃತತ್ವವನ್ನು ಅರ್ಥಾತ್ ಆತ್ಮಜ್ಞಾನವನ್ನು ಪಡೆಯಬೇಕು ಎಂದು ಇಚ್ಛಿಸಿದವರು, ಅರ್ಥಾತ್ ಮೋಕ್ಷವನ್ನು ಹೊಂದಬೇಕು ಎಂದು ಇಚ್ಛಿಸಿದವರು ಇದನ್ನು ಪಡೆಯುತ್ತಾರೆ. ಭಾಷ್ಯ 111 ಪರಾಂಚಿ ಪರಾಕ್ ಅಂಚಂತಿ ಗಚ್ಚಂತಿ. ಪರಾಂಚಿ ಅಂದರೆ ಏನು? ಪರಾಕ್ ಅಂಚಂತಿ, ಪರಾಕ್ ಅಂಚಂತಿ, ಅಂಚಂತಿ ಅಂದರೆ ಗಚ್ಚಂತಿ, ಪರಾಕ್ ಗಚ್ಚಂತಿ ಇತಿ ಪರಾಂಚಿ, ಪರಾಕ್ ಗಚ್ಚಂತಿ ಇತಿ ಪರಾಂಚಿ, ಹೊರಮುಖವಾಗಿಯೇ ಹೋಗುತ್ತಾ ಇರುವುದಕ್ಕೆ ಪರಾಂಚಿ ಎಂದು ಕರೆಯುತ್ತಾರೆ. ಹೊರಮುಖವಾಗಿ ಅಂದರೆ ಎಲ್ಲಿ ಹೋಗ್ತವೆ? ಖಾನೆ ಭಾಷ್ಯ, ಖಾನೆ ಖ ಉಪಲಕ್ಷಿತಾನೆ ಶ್ರೋತ್ರಾದೀನಿ ಇಂದ್ರಿಯಾಣಿ, ಖಾನೆ ಇತ್ಯುಚ್ಯಂತೆ. ಖಾನೆ ಅಂತ ಯಾಕೆ ಕರೆದೇವಲ್ಲಿ ಖ ಉಪಲಕ್ಷಿತಾನೆ, ಖ ಅಂದ್ರೆ ಏನು? ಶಬ್ದಾದಿ ವಿಷಯ ಪ್ರಕಾಶನಾಯ, ಸಾರಿ ಶ್ರೋತ್ರಾದೀನಿ ಇಂದ್ರಿಯ. ಖ ಅಂದ್ರೇನು? ಶ್ರೋತ್ರಾದೀನಿ ಇಂದ್ರಿಯ, ಶ್ರವಣೇಂದ್ರಿಯ, ಚಕ್ಷುರೇಂದ್ರಿಯ, ದಿವ್ಯೇಂದ್ರಿಯ, ಇವೇನು ಇಂದ್ರಿಯಗಳಿವೆಯೋ ಇವಷ್ಟು ಇಂದ್ರಿಯಗಳನ್ನು ನಾವು ನಿಮಿತ್ತೀಕರಿಸಿಕೊಂಡು ಒಂದೇ ಶಬ್ದ ಉಪಯೋಗ ಮಾಡಿದ್ದೀವಿ. ಖ ಖ ಆನಿ ಇತ್ಯಾದಿ. ಖ ಅಂದರೆ ಶಬ್ದ, ಶಬ್ದ ಅಂದರೆ ಶ್ರವಣೇಂದ್ರಿಯ, ಶ್ರವಣೇಂದ್ರಿಯ ಇತ್ಯಾದಿ, ಬಾಕಿ ಎಲ್ಲ ಇಂದ್ರಿಯಗಳು ಬಂದವು. ವೇದಾಂತ ಅಂದ್ರೆ ಏನಂದ್ರು ಒಬ್ರು ಹೇಳಿದ್ರು, ಪಂಚಕೋಶ, ಮೂರು ಶರೀರ, ಮೂರು ಅವಸ್ಥಾ, ಇವೆಲ್ಲವನ್ನು ದಾಟಿದ ನಂತರ ಸಾಕ್ಷಿ ಆತ್ಮ, ಇಷ್ಟು ತಿಳ್ಕೊಂಬಿಟ್ರೆ ವೇದಾಂತ ಮುಗಿತು. ಇಷ್ಟು ತಿಳ್ಕೊಳಿಕ್ಕೆ ಅಷ್ಟು ಓದ್ಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಏನು ಮಾಡೋದು? ಖಾನಿ ಉಪಲಕ್ಷಿತಾನೆ ಶ್ರೋತ್ರಾದೀನಿ ಇಂದ್ರಿಯಾಣಿ ಖಾನಿ ಇತ್ಯುಚ್ಯಂತೆ, ತಾನೇ ಪರಾಂಚೈವ ಶಬ್ದಾದಿ ವಿಷಯ ಪ್ರಕಾಶನಾಯ ಪ್ರವರ್ತಂತೆ. ಈ ಪ್ರಕಾರವಾಗಿ ಹೊರಮುಖವಾಗಿ ಕೊರೆದಂತಹ ಯಾವ ಈ ಐದು ಇಂದ್ರಿಯಗಳಿವೆಯೋ ಇವು ಶಬ್ದಾದಿ ವಿಷಯ ಪ್ರಕಾಶನಾಯ ಶಬ್ದಸ್ಪರ್ಶಾದಿಗಳನ್ನು ವಿಷಯಗಳನ್ನು ಪ್ರಕಾಶಿಸಲಿಕ್ಕಾಗಿ ತೊಡಗುತ್ತವೆ, ಪ್ರವರ್ತಂತೆ, ತೊಡಗುತ್ತವೆ. ಇಂದ್ರಿಯಗಳು ವಿಷಯಗಳನ್ನು ಸೆನ್ಸ್ ಮಾಡಲಿಕ್ಕೆ ತೊಡಗುತ್ತವೆ, ಅವು ಹೊರಗೆ ಪ್ರವೃತ್ತವಾಗುತ್ತವೆ. ಯಸ್ಮಾತ್ ಏವಂ ಸ್ವಭಾವಕಾನಿ ತಾನೇ ವ್ಯತೃಣತ ಹಿಂಸಿತವಾನ್ ಹನನಂ ಕೃತವಾನ್ ಇತ್ಯರ್ಥಃ. ಕೋಸೌ ಸ್ವಯಂಭೂಃ ಪರಮೇಶ್ವರಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.